ನಿನ್ನಂತ ಹೆಣ್ಣು ಎಲ್ಲೂ ಹುಟ್ಟಿಲ್ಲ, ನಿನ್ನಾಸೆ ಇನ್ನೂ ನನ್ನ ಬಿಟ್ಟಿಲ್ಲ. ನಿನ್ನಂಥ ಹೆಣ್ಣು ಎಲ್ಲೂ ಹುಟ್ಟಿಲ್ಲ, ನಿನ್ನಾಸೆ ಇನ್ನೂ ನನ್ನ ಬಿಟ್ಟಿಲ್ಲ. ಎಂಥ ಹೆಣ್ಣು ಗಜ ನಿಂಬೆ ಕಣ್ಣು ಚಿನ್ನ ನೀನು, ನಿನ್ನಂಥ ಹೆಣ್ಣು ಎಲ್ಲೂ ಹುಟ್ಟಿಲ್ಲ, ನಿನ್ನಾಸೆ ಇನ್ನೂ ನನ್ನ ಬಿಟ್ಟಿಲ್ಲ. ನೀ ನಡುವಾಗ ಲತೆಯಂತೆ ನಿನ್ನೆ ನಡುವು ಪಳುಕುತಲಿ ಆಡುವಾಗ, ನಾ ಹಿಂದೆ ಬಂದೆ ಆ ಚಂದ ಕಾಡೆ, ಏನೇನೋ ಪಾಯಕ್ಕೆ ಮನವನ್ನು ಕಾಡಿದೆ. ಅಯ್ಯಯ್ಯೋ ಅಯ್ಯಯ್ಯೋ ತಾಳಲಾರೆ ನನ್ನಣೆ ನಿನ್ನಣೆ ನಿಜ ಕಡೆ, ನಿನ್ನಂಥ ಹೆಣ್ಣು ಎಲ್ಲೂ ಹುಟ್ಟಿಲ್ಲ, ನಿನ್ನಾಸೆ ಇನ್ನೂ ನನ್ನ ಬಿಟ್ಟಿಲ್ಲ. ಎಂಥ ಹೆಣ್ಣು ಗಜ ನಿಂಬೆ ಕಣ್ಣು ಚಿನ್ನ ನೀನು, ನಿನ್ನಂಥ ಹೆಣ್ಣು ಎಲ್ಲೂ ಹುಟ್ಟಿಲ್ಲ, ನಿನ್ನಾಸೆ ಇನ್ನೂ ನನ್ನ ಬಿಟ್ಟಿಲ್ಲ. ಹೆಣ್ಣು ರಸ್ಪೂರಿ ಮಾವಿನ ಹಂಡ, ಮಿಂಚನ್ನು ಚೆಲ್ಲುವ ಕಣ್ಣು ಮೈ ಬಣ್ಣ ಮಿರುಗುವ ಹೊನ್ನು, ಹೂವಂತೆ ನೀನು ಮರಿದುಂಬೆ ನಾನು, ಹೊಲವೆಂಬ ಜೇನು ನೀಡುವ ಏನು. ನಿಮ್ಮಮ್ಮ ನಿಮ್ಮಮ್ಮ ನನ್ನತ್ತೆ ನನ್ನಣೆ ನಿನ್ನಣೆ ನಿಜ ಕಣೆ, ನಿನ್ನಂಥ ಹೆಣ್ಣು ಎಲ್ಲೂ ಹುಟ್ಟಿಲ್ಲ, ನಿನ್ನಾಸೆ ಇನ್ನೂ ನನ್ನ ಬಿಟ್ಟಿಲ್ಲ. ಎಂಥ ಹೆಣ್ಣು ಗಜ ನಿಂಬೆ ಕಣ್ಣು ಚಿನ್ನ ನೀನು, ನಿನ್ನಂಥ ಹೆಣ್ಣು ಎಲ್ಲೂ ಹುಟ್ಟಿಲ್ಲ, ನಿನ್ನಾಸೆ ಇನ್ನೂ ನನ್ನ ಬಿಟ್ಟಿಲ್ಲ. ಬಿಟ್ಟಿಲ್ಲ